ಪ್ರಣತೋಸ್ಮ್ಯಹಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸರ್ವವೇದಾಂತ ಸಿದ್ಧಾಂತ ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಪೂಜ್ಯ ಶಂಕರ ಭಗವತ್ಪಾದರಿಂದ ರಚಿತವೆಂದು ಪ್ರಖ್ಯಾತವಾದ ಪ್ರಕರಣಗಳಂತ ಉಪನಿಷತ್ತುಗಳು ಶ್ರುತಿಗಳೆಂದು ಪ್ರಸಿದ್ಧವಾದ ಉಪನಿಷತ್ತುಗಳು ಇವು ವೇದಾಂತದ ಮೂಲ ಗ್ರಂಥ ಅನ್ನೋ ಶಬ್ದ ಸಮಂಜಸವಾಗಿ ಉಪಯೋಗ ಮಾಡಬೇಕು ಇಲ್ಲ ಗೊತ್ತಿಲ್ಲ. ಸೊ ಈ ಉಪನಿಷತ್ ಗ್ರಂಥಗಳ ಆಳವಾದ ಗಂಭೀರವಾದ ತತ್ವದ ತಿಳುವಳಿಕೆಯನ್ನ ಸಾಮಾನ್ಯ ಜನರಿಗೂ ಅರ್ಥಿಸುವಂತೆ ರಚಿಸಲ್ಪಟ್ಟ ಗ್ರಂಥಗಳು ಸ್ಮೃತಿಗಳು ಉಪನಿಷತ್ತುಗಳು ಶ್ರುತಿಗಳು ಮತ್ತು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳವಾಗಿ ತಿಳಿಸಿ ಹೇಳುವಂತಹ ಅವುಗಳ ಸಾರಯುಕ್ತವಾದ ಗ್ರಂಥ ಸ್ಮೃತಿ ಅನ್ಸ್ಕೊಳ್ತವೆ, ಅದು ಭಗವದ್ಗೀತೆ. ಇನ್ನು ಈ ಶ್ರುತಿ ಸ್ಮೃತಿಗಳನ್ನು ಆಧರಿಸಿಕೊಂಡು ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ವಲ್ಪ ವೇದಾಂತದಲ್ಲಿ ಇಳಿಕೆ ಹಾಕ್ತಿರ್ತಾರೆ, ಸ್ವಲ್ಪ ರುಚಿಯನ್ನು ನೋಡೋ 5% ಉತ್ಸಾಹ ಇರ್ತದೆ, ಅವರ ಉತ್ಸಾಹ ಕಮರಿ ಹೋಗುವ ಪೂರ್ವದಲ್ಲಿಯೇ ಇವೆಲ್ಲ ತತ್ವ ವಿಚಾರಗಳನ್ನ ಅತಿ ಸರಳ ಸುಂದರವಾದ ಶಬ್ದಗಳಿಂದ ವಿವರಿಸುವಂತಹ ಗ್ರಂಥಗಳೇನಿವೆಯೋ ಅವುಗಳನ್ನು ಪ್ರಕರಣ ಗ್ರಂಥಗಳು. ವಿವೇಕ ಚೂಡಾಮಣಿ ಇದು ಒಂದು ಪ್ರಕರಣ ಗ್ರಂಥ. ಅನೇಕಾನೇಕ ಛಂದಸ್ಸುಗಳಲ್ಲಿ ಈ ಗ್ರಂಥಗಳನ್ನು ರಚಿಸಿದ್ದು ಕಂಡುಬರುತ್ತದೆ. ಶಂಕರ ಭಗವತ್ಪಾದಾಚಾರ್ಯರು ಎಂದು ಹಾಗೆ ಮಾಡುವುದಿಲ್ಲ, ಒಂದು ಆರಿಸಿಕೊಂಡ್ರೆ ಅದೇ ಛಂದಸ್ಸಿನಲ್ಲಿ ಪೂರ್ತಿ ಗ್ರಂಥ ಮೂಡಿಸುತ್ತಾರೆ. ಆದ್ದರಿಂದ ಇದು ಶಂಕರಾಚಾರ್ಯರು ಬರೆದದ್ದು ಅಲ್ಲ ಅನ್ನುವಂತ ಒಂದು ವಾದ ಇದೆ. ಇದು ಶಂಕರರದೇ ಅನ್ನುವಂತಹ ಒಂದು ನಿಶ್ಚಿತವಾದ ತಿಳುವಳಿಕೆಯನ್ನ ವಿವರಿಸುವಂತಹ ಇನ್ನು ಕೆಲವು ಜನ ಇದ್ದಾರೆ. ಇವರಿಬ್ಬರಿಗೂ ಸಮಾಧಾನವಾಗುವಂತೆ ಒಂದು ಉತ್ತರ ನಾವು ಹುಡುಕಬೇಕಾಗಿದೆ. ಈ ಗ್ರಂಥದ ರಚನೆ ಶಂಕರಾಚಾರ್ಯರೇ ಮಾಡಿದ್ದು, ಆದರೆ ಬೇರೆ ಬೇರೆ ಪೀಠದಲ್ಲಿ ಇದ್ದಂತಹ ಶಂಕರಾಚಾರ್ಯರು ತಮ್ಮ ತಮ್ಮ ವಿಚಾರಗಳನ್ನು ಸೇರಿಸಿ ಬೇರೆ ಬೇರೆ ರೀತಿಯಾದ ಛಂದಸ್ಸುಗಳಿಂದ ಸರಿ ಹೋಯ್ತು. ಶಂಕರಾಚಾರ್ಯರು ಇರಲಿ, ಅದೆಲ್ಲ ವಾದಗಳು ಒತ್ತಟ್ಟಿಗಿರಲಿ, ಗ್ರಂಥದ ವಿಷಯ ಅತ್ಯಂತ ವಿವೇಚನಾಶೀಲವಾದ ವಿಷಯ, ತುಂಬಾ ವಿವೇಚನೆ ಇದೆ ಅದರಲ್ಲಿ. ಆದ್ರೆ ವಿವೇಕ ಚೂಡಾಮಣಿ ಆಭರಣಗಳು ಎಷ್ಟೇ ಇರಬಹುದು, ಆದ್ರೆ ಯಾವ ಆಭರಣಗಳಿಗೂ ಚೂಡಾಮಣಿಯ ಬೆಲೆ ಇಲ್ಲ. ಆಭರಣಗಳು ಎಷ್ಟೇ ಇರಬಹುದು, ಅಲಂಕಾರಗಳು ಎಷ್ಟೇ ಇರಬಹುದು, ಆದ್ರೆ ಕುಂಕುಮದ ಭಾಗ್ಯ ಇನ್ನ ಬೇರೆ ಯಾವ ಅಲಂಕಾರಕ್ಕೂ ಇಲ್ಲ. ಚೈನ ನೆಕ್ಲೇಸ್ ಆದಿಗಳು ಎಷ್ಟೇ ಇರಬಹುದು, ಆದ್ರೆ ಮಂಗಳಸೂತ್ರದ ಇಲ್ಲದೆ ಇನ್ನು ಯಾವುದಕ್ಕೂ ಬರುವುದಿಲ್ಲ. ಅಂತಹ ಈ ಗ್ರಂಥ ವಿವೇಕ ಚೂಡಾಮಣಿ. ಪುರಾಣ ಗ್ರಂಥದಲ್ಲಿ ವಿವೇಕಯುಕ್ತವಾದಂತಹ ಜಿಜ್ಞಾಸ ಹಂತ ಹಂತವಾಗಿ 500 ಚಿಲ್ಲರೆ ಶ್ಲೋಕಗಳನ್ನು ಹೊಂದಿದಂತಹ ಗ್ರಂಥ ಇದು. ನಮ್ಮ ಗುರುಭಾಯಿ ಆಗಿರುವಂತಹ ಸ್ವಾಮಿ ಪರಮಾರ್ಥಾನಂದ ಚೆನ್ನೈದಲ್ಲಿದ್ದಾರೆ. ಇಷ್ಟೂ ಶ್ಲೋಕಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಬದುಕಾಗಿ ಹೋಗ್ತಾನೆ ಅವನು ಅಂತ ವಿಶೇಷವಾದ ಕಳಕಳಿಯಿಂದ ಕರುಣೆಯಿಂದ ಅದರೊಳಗಿನ ಮುಖ್ಯ ಮುಖ್ಯವಾದಂತಹ ಶ್ಲೋಕಗಳನ್ನು ಆಯ್ದುಕೊಂಡು 108 ಶ್ಲೋಕಗಳನ್ನು ಮಾಡಿ ಕಾಲಾಂತರದಲ್ಲಿ ಕ್ಲಾಸಿಗೆ ಬರುವವರು ಅವಸರದಲ್ಲಿ ಬರ್ತಾರೆ. 10 ದಿನ ಕ್ಯಾಂಪ್ ಹೋಗಿ, 7 ದಿನ ಕ್ಯಾಂಪ್ ಆಗಿ, 7 ದಿನ ಕ್ಯಾಂಪ್ ಹೋಗಿ 5 ದಿನಕ್ಕೆ ಬಂದು ಮುಟ್ಟಿದಂತಹ ಈ ಒಂದು ಸಂದರ್ಭದೊಳಗೆ ನನಗೂ ಕೂಡ ಸಾಕಷ್ಟು ಸಮಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆದರೂ ಶಿಬಿರಗಳನ್ನು ಬಿಡಬಾರ್ದು, ಹೇಗಾದರೂ ಮಾಡಿ ನಡೆಸಬೇಕು ಅನ್ನುವಂತಹ ಉತ್ಸಾಹದಿಂದ ಕೂಡಿದ್ದಾಗಿ ಈ 108 ಶ್ಲೋಕಗಳನ್ನ 60 ಶ್ಲೋಕಗಳಿಗೆ ಅಭಿವೃದ್ಧಿ ಮಾಡಿದ್ದು ಚಿದ್ರುಪಾಲ. ಈ 60 ಶ್ಲೋಕದಲ್ಲಿ ಈಗ ಬರೀ 5 ದಿನ ನಾವಿಲ್ಲಿ ಇರೋದ್ರಿಂದ 30 ಶ್ಲೋಕಗಳನ್ನು ಆಯ್ದುಕೊಂಡಿವಿ. 30 ಶ್ಲೋಕಗಳ ಒಂದು ಸಂಗ್ರಹವನ್ನು ನೀವು ಕೊಟ್ಟಿದ್ದೀವಿ. ಈ 30 ಶ್ಲೋಕಗಳನ್ನು ಹೇಗಾದ್ರೂ ಮಾಡಿ ನಾವು ಮುಗಿಸಲೇಬೇಕು, ಇಲ್ಲದೆ ಹೋದ್ರೆ ಸ್ವಾಮಿ ಹೇಳ್ತಾರೆ ಏನು ಮಾಡುದಿಲ್ಲ ಅಂತ ನೀವು ಅಂತೀರ. ಆದ ಕಾರಣ ನಿಮ್ದು ಸಹಕಾರ ಅದಕ್ಕೆ ತಕ್ಕಂತೆ ನನ್ನ ಸಹಕಾರ ಈ ಶಿಬಿರ ಮುಗಿಸ್ಲಿಕ್ಕೆ ಭಾರಿ ಅವಶ್ಯಕತೆ ಇದೆ. ಇಷ್ಟು ಶ್ಲೋಕಗಳನ್ನು ಮುಗಿಸ್ಬೇಕಾಗಿದೆ, ಮುಗಿಸು. ತೊಂದರೆ ಪಾಠ ಮಾಡಿ ಮುಗಿಸೋದಲ್ಲ, ವ್ಯಾಖ್ಯಾನ ಸಹಿತವಾಗಿ ಮುಗಿಸ್ಬೇಕಾಗಿದೆ, ಮುಗಿಸು. ಹೀಗಾಗಿ ಇದೊಂದು ಪ್ರಕರಣ ಗ್ರಂಥ, ಅದಕ್ಕೆ ಹೆಡ್ಲೈನ್ದಲ್ಲಿ 5 ಶ್ಲೋಕಗಳು ಅಂತ ಕೊಟ್ಬಿಟ್ಟೆವು. ಭಗವತ್ಪಾದಾಚಾರ್ಯರಿಂದ ರಚಿತವಾದದ್ದು ಈ ಗ್ರಂಥದ ಪ್ರಾರಂಭದಲ್ಲಿ ಪ್ರಾರ್ಥನಾ ಶ್ಲೋಕ. ಅನುಬಂಧ ಚತುಷ್ಟಯಗಳು ಅಂತ ಗ್ರಂಥಾರಂಭದಲ್ಲಿ ಅನುಬಂಧ ಚತುಷ್ಟಯ ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧ ಇವು ಅನುಬಂಧ ಚತುಷ್ಟಯಗಳು. ಮೊದಲನೆಯದ್ದು ಪ್ರಸ್ಥಾನ ತ್ರಯಗಳು, ಈಗ ಹೇಳಿದ್ದು ಅನುಬಂಧ ಚತುಷ್ಟಯ. ಏನು ಅನುಬಂಧ ಚತುಷ್ಟಯಗಳು? ವಿಷಯ ಅಧಿಕಾರಿ ಪ್ರಯೋಜನ ಸಂಬಂಧ. ಈ ಗ್ರಂಥದ ವಿಷಯ ಏನು? ಒಂದೇ ಶಬ್ದದಲ್ಲಿ ಹೇಳಬೇಕು ಈ ಗ್ರಂಥದ ವಿಷಯ ಏನು ಅನ್ನುವುದನ್ನ ಪ್ರಾರಂಭದಲ್ಲೇ ಸ್ಪಷ್ಟಪಡಿಸಬೇಕು. ಈ ಗ್ರಂಥಕ್ಕೆ ಈ ವಿಷಯವನ್ನ ಅಧ್ಯಯನ ಮಾಡುವ ಅಧಿಕಾರಿ ಯಾರು, ಅವನ ಕ್ವಾಲಿಫಿಕೇಶನ್ಸ್ ಏನು, ಇದು ಎರಡನೇದ್ದು. ಈ ಅಧಿಕಾರಿಗೂ ಇಲ್ಲಿರುವ ವಿಷಯಕ್ಕೂ ಸಂಬಂಧ ಏನು, ಸಂಬಂಧ ಏನು? ಈ ಗ್ರಂಥ ಅಧ್ಯಯನವಾದ ನಂತರ ಪ್ರಯೋಜನ ಏನು? ಇನ್ಕ್ರಿಮೆಂಟ್ ಸಿಗ್ತದ, ಪ್ರಮೋಷನ್ ಸಿಗ್ತದ, ಟ್ರಾನ್ಸ್ಫರ್ ಆಗ್ತದ, ಇತ್ಯಾದಿ ಇತ್ಯಾದಿ. ಇಲ್ಲಪ್ಪ, ಇದ್ರ ಪ್ರಯೋಜನ ಏನು ಅನ್ನುವುದನ್ನ ಪ್ರಾರಂಭದಲ್ಲಿಯೇ ಸ್ಪಷ್ಟೀಕರಿಸಬೇಕು ಅನ್ನುವಂಥದ್ದು ಸ್ವತಂತ್ರವಾಗಿ ಗ್ರಂಥವನ್ನ ರಚಿಸುವವರಿಗೆ ಪಂಡಿತರು ಜ್ಞಾನಿಗಳು ಕೊಟ್ಟಿರುವಂತಹ ನಿಯಮ. ಮಹಾನ್ ದಾರ್ಶನಿಕರು ಅಂತೇನಿದ್ದಾರೆ ಅವರು ಈ ನಿಯಮಗಳನ್ನ ಹಾಕೊಟ್ಟಿದ್ದಾರೆ. ಏನೋ ಖುಬಿ ಬಂತು, ಬಂದ್ಬಿಟ್ಟೆ ಮನಸ್ಸಿನ ವಿಚಾರ ಬಂದ್ಬಿಟ್ಟು ಆ ಕಡೆ ಬಂದ್ಬಿಟ್ಟೆ ಸಾರಿ, ಅವು ಯಾವೂ ಇಲ್ಲಿ ನಡೆಯೋದಿಲ್ಲ. ನೀವು ಯಾವ ಗ್ರಂಥವನ್ನು ಸ್ವತಂತ್ರವಾಗಿ ರಚಿಸ್ತೀರಿ ಆವಾಗ ರಚಿಸುವ ಆ ಗ್ರಂಥದ ಜೊತೆ ಜೊತೆಗೆ ಇಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಜೊತೆಗೆ ಆರಾಧ್ಯ ದೈವಕ್ಕೂ ಮತ್ತು ಸದ್ಗುರುವಿಗೂ ಕೂಡ ನಮಸ್ಕಾರನ ಸಲ್ಲಿಸಬೇಕಾಗ್ತದೆ. ಅದನ್ನು ನಾವಿಲ್ಲಿ ಕಾಣ್ತೀವಿ ಪ್ರಥಮ ಶ್ಲೋಕದಲ್ಲಿ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಂ ಅಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಿ ಅಹಂ ಪ್ರಣತೋಸ್ಮಿ ನಾನು ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ. ಇದು ನನ್ನ ದಂಡವತ್ ನಮಸ್ಕಾರಗಳು. ಯಾರಿಗೆ? ಸದ್ಗುರು. ಯಾರಿಗೆ ನಮಸ್ಕರಿಸ್ತಾ ಇದ್ದೇನೆ? ಸದ್ಗುರುವನ್ನ ನಾನು ನಮಸ್ಕರಿಸ್ತಾ ಇದ್ದೇನೆ. ಎಂತಹ ಸದ್ಗುರು? ಅಬ್ಜೆಕ್ಟಿವ್ಸ್. ಎಂತಹ ಸದ್ಗುರು? ಪರಮಾನಂದಂ ಸದ್ಗುರು. ಪರಮಾನಂದಂ ಸದ್ಗುರು, ಆನಂದ ಸ್ವರೂಪನೇ ಆದಂತಹ ಸದ್ಗುರು. ಅಷ್ಟೇ ಅಲ್ಲ, ಏನ್ರಿ ಅವ್ರ ಹೆಸರು? ಬರೇ ಪರಮಾನಂದ ಪರಮಾನಂದ. ಅವ್ರ ಹೆಸರು ಏನು? ಗೋವಿಂದ. ಶಂಕರಾಚಾರ್ಯ ಗುರುಗಳ ಹೆಸರು ಗೋವಿಂದ ಭಗವತ್ಪಾದ. ಶಂಕರಾಚಾರ್ಯ ಹೆಸರು ಕೂಡ ಶಂಕರ ಭಗವತ್ಪಾದಾಚಾರ್ಯ. ಶಂಕರಾಚಾರ್ಯ ಅವ್ರ ಹೆಸರಲ್ಲ, ಭಗವತ್ಪಾದಾಚಾರ್ಯ ಅವ್ರ ಹೆಸರು ಶಂಕರ ಭಗವತ್ಪಾದಾಚಾರ್ಯ. ಅವರ ಮೊದಲನೇ ಹೆಸರು ಪೂರ್ವಾಶ್ರಮದಲ್ಲಿ ಶಂಕರ. ಈಶ್ವರನ ಅನುಗ್ರಹದಿಂದ ಜನ್ಮಿಸಿದಂತಹ ಕೂಸು, ಅದಕ್ಕೆ ಶಂಕರ ಅಂತ ಹೆಸರಿಟ್ರು. ಶಂಕರ ಭಗವತ್ಪಾದಾಚಾರ್ಯ, ಏಕೆ ಭಗವತ್ಪಾದಾಚಾರ್ಯ ಪರಂಪರೆಯಲ್ಲಿ ಬಂದದ್ದು. ಅವರ ಗುರುಗಳ ಹೆಸರು ಗೋವಿಂದ ಭಗವತ್ಪಾದರು. ಅವರ ಗುರುಗಳ ಹೆಸರು ಗೌಡಪಾದ ಭಗವತ್ಪಾದರು. ಗೌಡಪಾದಾಚಾರ್ಯ ಶಿಷ್ಯರು ಗೋವಿಂದ ಭಗವತ್ಪಾದರು. ಗೋವಿಂದ ಭಗವತ್ಪಾದರ ಶಿಷ್ಯರು ಶಂಕರಾಚಾರ್ಯರು. ಆದರೆ ಶಂಕರಾಚಾರ್ಯರು ತಮ್ಮ ಗುರುಗಳ ಹೆಸರನ್ನ ಇಲ್ಲಿ ನೆನಪಿಸ್ಕೋತಾರೆ, ಸ್ಮರಿಸ್ಕೋತಾರೆ. ಇಷ್ಟೆಲ್ಲ ಮಾಡಿ ಏನಾಗ್ಬೇಕಾಗಿದೆ? ತಮ್ ಅಗೋಚರಂ ಆತ್ಮಾನಂ, ಯಾವ ಅನುಭವಕ್ಕೂ ಬರಲಾರದ ನಿಲುಕಲಾರದ ನನ್ನ ಶಬ್ದಗಳು ಹೇಗಿವೆ ಹಾಗೆ ಕೇಳಿಸ್ಕೊಳ್ರಿ, ಹಾಗೆ ಅರ್ಥಿಸ್ಕೊಳ್ರಿ. ಯಾವ ಅನುಭವಕ್ಕೂ ಒಳಪಡಲಾರದಂತಹ ಈ ಆತ್ಮನನ್ನ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ, ಈ ಆತ್ಮನನ್ನ ಗೋಚರಿಸಿಕೊಳ್ಳಿಕ್ ಬರ್ತದೆ. ಅಗೋಚರವಾದ ಈ ಆತ್ಮನನ್ನ ಗೋಚರಿಸಿಕೊಳ್ಳಿಕ್ ಬರ್ತದೆ. ಅಗೋಚರ ಅಂತೀರ, ಗೋಚರ ಅಂತೀರ, ಹೌದು. ಪೂರಾ ವೇದಾಂತ ಒಂದು ಪ್ಯಾರಡಾಕ್ಸ್. ಪೂರಾ ವೇದಾಂತ ಅಗೋಚರಂ. ಅಗೋಚರವಾದಂತ ಕನ್ನಡದಲ್ಲಿ ಶಬ್ದ ಅಗೋಚರ. ಅಗೋಚರವಾದಂತ ಈ ಆತ್ಮನನ್ನ ಗೋಚರಿಸಿಕೊಳ್ಳಿಕ್ ಬರ್ತದೆ. ಕಥಂ? ಹೇಗಪ್ಪ? ಸರ್ವ ವೇದಾಂತ ಸಿದ್ಧ. ಇದು ಈ ಶ್ಲೋಕದ ಒಂದು ಭಾವಾರ್ಥ. ಅಗೋಚರಂ ಆತ್ಮ, ತಂ ಅಗೋಚರಂ ಆತ್ಮ. ಏನಪ್ಪ ಅದು? ನಾನು ಶಬ್ದ ಪ್ರಯೋಗಿಸಿದ್ದು ಅನುಭವಕ್ಕೆ ಬರಲಾರದ ಆತ್ಮ. ಪೂರಾ ಸಮಾಜ ಅನುಭವವನ್ನೇ ಮಾತಾಡ್ತದೆ. ಪೂರಾ ನೀವು ಅಧ್ಯಾತ್ಮ ಲೋಕ ಅಂತ ಏನು ಕರಿತೀರೋ, ಸ್ಪಿರಿಚುಯಾಲಿಟಿ ಅಂತ ಏನು ಕರಿತೀರೋ, ಸ್ಪಿರಿಚುವಲ್ ಫೀಲ್ಡ್ ಅಂತ ಏನು ನಾವು ಸಂಬೋಧಿಸ್ತೇವೋ, ಎಲ್ಲೆಲ್ಲಿಯೂ ಕೂಡ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ ಡಿಸ್ಕಷನ್ಸ್ ನೋಡಬೇಕು. ಪ್ರಾಣಾಯಾಮ ಲೋಕ ನೋಡ್ರಿ, ಯೋಗಾಸನ ಲೋಕ ನೋಡ್ರಿ, ಭಜನೆ ಲೋಕ ನೋಡ್ರಿ, ಭಕ್ತಿ ಸಂಪ್ರದಾಯದ ಲೋಕ ನೋಡ್ರಿ, ಅದರ ಡಿಪಿಕ್ ಕೂಡ ಮಾಡ್ತಾರೆ. ಅದರ ಪ್ರಾಕ್ಟಿಕಲ್ ಆಗಿ ತೋರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಕೆಳಗಿನ ಮೇಲೆ ಏರುತ್ತದೆ, ಅದನ್ನ ಡಿಪಿಕ್ಟ್ ಮಾಡ್ತಾರೆ, ಸಿದ್ಧಾಂತಕ್ಕೆ ಬರ್ತಾರೆ. ನೋಡಿದ್ರ ನಮ್ಮಲ್ಲಿ ಹೇಗೆ ಆತ್ಮ ಜಾಗೃತಿ ಆಗ್ತದೆ, ಅನುಭವ ಎಕ್ಸ್ಪೀರಿಯನ್ಸ್ ಓರಿಯಂಟೆಡ್. ಮತ್ತೆ ಸ್ಟಾಪೇಜಸ್, ಇಲ್ಲಿಂದ ಇಲ್ಲಿಗೆ ಬಂದಾಗ ಅಲ್ಲಿ ಸ್ವಲ್ಪ ನಿಲ್ತದೆ, ಹುಬ್ಬಳ್ಳಿ ಬಿಟ್ರೆ ಹಾವೇರಿ ನಿಲ್ತದೆ, ಹಾವೇರಿ ಬಿಟ್ರೆ ರಾಣೆಬೆನ್ನೂರು ನಿಲ್ತದೆ, ತುಮಕೂರು ನಿಲ್ತದೆ, ಕೊನೆಗೆ ಬೆಂಗಳೂರು ತಳ್ಳು. ಸ್ಟಾಪೇಜ್ ಅನುಭವಗಳಿಂದ ಸಹಿತವಾಗಿ 99 ಭಾಗದ ಈ ಅಧ್ಯಾತ್ಮ ಲೋಕ ಡಿಸ್ಕಷನ್ ಮಾಡ್ತದೆ. ನಾವು ಸ್ವಲ್ಪ ವಿಚಾರ ಬರೋಣ ಅಂತೇಳಿ, ಅನುಭವ ಅಂದ್ರೆ ಮೂರು ಸಂಗತಿಗಳು ಅಲ್ಲಿ ಒಳಪಟ್ಟಿವೆ. ಅನುಭವಿಸುವವನು ಅನುಭವಿಸಬೇಕಾದ ವಿಷಯ, ಇವೆರಡರ ಸಂಬಂಧವನ್ನ ಅನುಭವ ಅಂತ ಕರೀತಾರೆ. ಅನುಭವಿಸಬೇಕಾದ ವಿಷಯ ಗಡಿಗೆ, ಅನುಭವಿಸುವನು ನಾನು. ನಮ್ಮಿಬ್ಬರ ಸಂಬಂಧ ಬಂದಾಗ ಏನ್ ಎಸ್ಟಾಬ್ಲಿಷ್ ಆಗ್ತದೆ? ಅನುಭವ. ಈಗ ಆತ್ಮ ಇದು ಅನುಭವ ಅಂತ ನೀವು ಅಂದಿದ್ದಾದ್ರೆ ಮೊದಲು ಒಪ್ಕೋಬೇಕು ನೀವು, ಆತ್ಮ ಇದೊಂದು ಗಡಿಗೆ. ಅರ್ಥಾತ್ ನನ್ನ ಹೊರತುಪಡಿಸಿರುವ ಒಂದು ವಸ್ತು ಇರ್ಬೋದು ಬಿಡಿ ಸ್ವಾಮಿ, ಹಾಗೆ ಅನ್ಕೊಳ್ರಿ. ಹಾಗೆ ಅನ್ಕೊಳಕ್ಕಾಗೋದಿಲ್ಲ, ಏಕೆಂದ್ರೆ ಆತ್ಮ ಒಂದು ಅನುಭವಿಸಲ್ಪಟ್ಟಂತ ಒಂದು ವಸ್ತು ಅಂತ ಅಂದದ್ದಾದ್ರೆ ವಸ್ತುವಿಗೆ ಪದಾರ್ಥಕ್ಕೆ ಕಾಲದ ಮಿತಿ ಇರ್ತದೆ, ದೇಶದ ಮಿತಿ ಇರ್ತದೆ. ಕಾಲ ದೇಶದ ಮಿತಿಯಲ್ಲಿ ಒಳಪಟ್ಟಂತ ವಸ್ತು ಇನ್ನೊಂದು ಕಾಲದಲ್ಲಿ ಇರ್ಲಿಕ್ಕಿಲ್ಲ, ಅನಿತ್ಯ, ಕ್ಷಣಿಕ, ನಾಶವಾಗ್ತದೆ, ಹಾಳಾಗ್ತದೆ, ವಿಕಾರವಾಗ್ತದೆ. ಇವೆಲ್ಲ ಯಾವುದು? ಕಾಲ ಮತ್ತು ದೇಶದ ಮಿತಿಗೆ ಒಳಪಟ್ಟ ವಸ್ತುವಿನ ಗುಣಧರ್ಮಗಳು. ಅನುಭವ ಅಂತ ನಮ್ಗೆ ಅನ್ನಲ್ಲ. ಏನು ಅನುಭವ? ವಸ್ತುವೇ ಇಲ್ಲ ನಿನ್ನ ಹತ್ರ, ಅನುಭವ ಏನು? ಹೋಗಲಿ ಬಿಡು, ಇನ್ನೊಬ್ಬನು ಅನುಭವಿಸುವವನು. ಕೇಳಿಸ್ಕೊಳ್ಳಿ, ಹಿಂದೆಂದು ಕೇಳಿಸಿಲ್ಲ, ಈಗ ಕೇಳಿಸ್ತದೆ, ಕೇಳಿಸ್ಕೊಳ್ಳಿ. ಅನುಭವಿಸದ ಮೇಲೆ ಆತ್ಮನು, ಅನುಭವಿಸುವಾಗ ಆತ್ಮನು, ಅನುಭವಿಸುವ ಪೂರ್ವದಲ್ಲಿ ಆತ್ಮನು. ಅರ್ಥ ಹೇಳಿ, ಅನುಭವಿಸದ ಮೇಲೆ ಆತ್ಮನು, ಅನುಭವಿಸುವಾಗ ಆತ್ಮನು, ಅನುಭವಿಸುವ ಪೂರ್ವದಲ್ಲಿ ಆತ್ಮನು. ಪೂರ್ವದಲ್ಲಿ ಆತ್ಮ ಅಂದ್ರೆ ಅನುಭವ ಯಾವ್ದು ಬೇಕು ನಿನಗೆ? ಅನುಭವಿಸಿದ ಮೇಲೆ ಆತ್ಮ ಅಂದ್ರೆ ಹಾಗಾದ್ರೆ ಅನುಭವಿಸುವವನು ಅವನು ಜಡ ಅಂತ ಆಯ್ತೋ ಇಲ್ಲೋ? ಹಾಗಾದ್ರೆ ಹೇಳು, ಅನುಭವ ಯಾರ್ ಎಲ್ಲಿದೆ, ಯಾರ್ದಿದೆ, ಯಾವಾಗಿದೆ? ಅದಕ್ಕೆ ಹೇಳ್ತೀನಿ ನಾನು, ಇವನಿಗೆ ಅನುಭವ ಆದ ಮೇಲೆ ಆತ್ಮ ಅಂದದ್ದಾದ್ರೆ ಅದಕ್ಕೆ ಪೂರ್ವದಲ್ಲಿ ಇವನು ಜಡ ಅಂತ ಆಯ್ತು. ಜಡ ಅಂದ್ರೆ ಇವನು ಅನುಭವಿಸ್ಬೇಕು ಅನ್ನೋದು ಫೀಲಿಂಗ್ ಸಹಿತ ಇರಬಾರ್ದು ಇವನಿಗೆ. ಹಾಗಾದ್ರೇನು? ಅನುಭವಿಸುವವನು ಆತ್ಮ. ಅದು ಒಂದು ಪದಾರ್ಥ ಅಲ್ಲ ಅಂದ್ರೆ ಅವನು ಹೊರತುಪಡಿಸಿ ಬೇರೆ ಇಲ್ಲ. ಅರ್ಥಾತ್ ಆತ್ಮ ವಿಷಯವೂ ಕೂಡ ಆತ್ಮ, ಅನುಭವಿಸುವವನು ಆತ್ಮ, ಅನುಭವ ಆತ್ಮ. ಹಾಗಾದ್ರೆ ಈ ಮೂರು ಮೂರು ಇಲ್ಲದೇ ಇದ್ದಂತ ಆತ್ಮನ ಸ್ಥಿತಿಯೋ, ಮೂರರಲ್ಲಿ ಯಾವ್ದಾದ್ರು ಒಂದು ಇಟ್ಕೊಂಡ್ರೆ ಆತ್ಮನ ಸ್ಥಿತಿಯೋ, ಹೋಗಾಯ್ತು ಏನು ಅಗೋಚರ. ಅನುಭವ ಅನುಭವ ಅನುಭವ ಅನುಭವ ಅನುಭವ ಒಂದೇ ಒಂದೇ ಬಡ್ಕೋತಾರಿಲ್ಲ. ಅದು ನೀನ ಅಷ್ಟೇ, ದಟ್ಸ್ ಎಂಡ್. ಅದು ನಾನೇ ಆಗಿದ್ದರೂ ಕೂಡ ಅದು ನನಗೆ ಗೊತ್ತಿಲ್ಲ. ಅದು ನಾನೇ ಎನ್ನುವುದು ನನಗ್ ಗೊತ್ತಿಲ್ಲ. ಅದ್ರ ಗೊತ್ತು ಪಡಿಸುವಂತಹದ್ದೇನಿದೆಯೋ ಅದೇ ವೇದಾಂತ ಗೋಚರ. ಇಲ್ಲಿ ವೇದಾಂತ ಗ್ರಂಥಗಳಿವೆ, ಇಲ್ಲಿ ವೇದಾಂತ ವಾಕ್ಯಗಳಿವೆ, ಇಲ್ಲಿ ವೇದಾಂತದ ಮಾರ್ಗದರ್ಶನಗಳಿವೆ. ಈ ಮಾರ್ಗದರ್ಶನಗಳು ನನಗೆ ಮಾರ್ಗದರ್ಶನ ಮಾಡ್ತವೆ. ಹೇಗೆ ಒಬ್ಬ ದಾರಿ ತಪ್ಪಿದ ದಾರಿ ಹೋಗನಿಗೆ, ದಾರಿ ತಪ್ಪಿದ ದಾರಿ ಹೋಗ ಅವನಿಗೆ ಒಬ್ಬ ಕುರಿ ಕಾಯುವನು ಅಥವಾ ಒಬ್ಬ ರೈತನು ಆಪ್ತ ಪುರುಷನಾಗಿ ಲಭ್ಯನಾಗ್ತಾನೆ. ಆಪ್ತ ಪುರುಷನಾಗಿ ಲಭ್ಯನಾದಾಗ ಇವನು ಕೇಳ್ತಾನೆ, ಇಂತ ಊರಿಗೆ ಹೋಗ್ಬೇಕಾಗಿದೆ ಹೇಗೆ ಹೋಗಲಿ, ಮಲಗುಂದಕ್ಕೆ ಹೋಗ್ಬೇಕಾಗದೆ ಹೇಗೆ. ಅವತ್ತಾನೆ ರಸ್ತೆ ಹೋಗ್ತೈತ್ರಿ ಹೋಗ್ರಿ ಅಂತ, ಅದರ ರಸ್ತೆಯಿಂದ ಮುಂದೆ ಬರ್ತಾನೆ, ಅದು ಎರಡು ರಸ್ತೆ ಆಗಿರ್ತ ಮತ್ತೆ ಕಾಯ್ಕೋತಿರ್ತಾನೆ, ಯಾರಾದ್ರು ಬರ್ತಾರ ಬಂದ್ರೆ ಕೇಳಿದ ಮತ್ತೆ ಬರ್ತಾರೆ, ಮತ್ತೆ ಕೇಳ್ತಾನೆ ನನಗೆ ಹೋಗ್ಬೇಕಾಗಿದೆ ಹೇಗೆ ಹೋಗ್ರಿ. ಇವಾಗ ಅವನು ಹೇಳ್ತಾನೆ, ಸೀದಾ ಹೋಗ್ಬೇಡ್ರಿ, ಎಡಗಡೆ ರಸ್ತೆಯಿಂದ ಹೋಗ್ರಿ ಅಂತ. ಏನ್ ಗ್ಯಾರಂಟಿ ಅಂತ ಕೇಳ್ತೀರ ಅವನಿಗೆ, ನೀ ಕೇಳ್ತೀರ ಅವನಿಗೆ ಏನ್ ಗ್ಯಾರಂಟಿ ಪಾ, ನೀ ಹೇಳೋ ಸತ್ಯ ಬೇಕ ಹೋಗ್ಲಿ ಬೇಡ ಬಿಡ್ರಿ ಅಂತ ಏನ್ ಮಾಡ್ತೀನಿ ಹೇಳಿ. ಅವನು ಆಪ್ತ ಪುರುಷ, ನೂರಕ್ಕೆ ನೂರು ಅವನ ಮಾತನ್ನು ನಾವು ಅನುಸರಿಸಿಗೆ ಸಿದ್ಧರಿದ್ದೇವೆ 100%. ಸಂಶಯಿಸೋದಿಲ್ಲ, ಸಂದೇಹಿಸೋದಿಲ್ಲ, ವಾಪಸ್ ಪ್ರಶ್ನಿಸೋದಿಲ್ಲ. ಬಟ್ ವೈ ಫಾಲೋ ಅನುಸರಿಸು ವೇದಾಂತ ವಾಕ್ಯಗಳನ್ನು. ಅದು ನಿನಗೆ ನಿನ್ನಂತೆಯೇ ನಿನ್ನಲ್ಲಿಯೇ ನಿಲ್ಲಿಸ್ತು. ಇಲ್ಲಿ ಎಲ್ಲೆಲ್ಲೋ ನಿಂತಿಯಲ್ವೋ ಅನಾತ್ಮ ಅಂತ ಕರೀತಾರೆ, ಇನ್ನು ಎಲ್ಲೆಲ್ಲೋ ನಿಂತಿಯಲ್ವೋ ಅದಷ್ಟನ್ನು ಅನಾತ್ಮ ಅಂತ ಬೇರ್ಪಡಿಸಿ ಬೇರ್ಪಡಿಸಿ ಬೇರ್ಪಡಿಸಿ ಬೇರ್ಪಡಿಸಿ ನಿನ್ನ ನಿನ್ನಲ್ಲಿ ನಿನ್ನಂತೆಯೇ ನಿಲ್ಲಿಸಬೇಕು. ಏನು ಕರ್ಮದ ಅವಶ್ಯಕತೆ ಇಲ್ಲ, ಒಯ್ದಾಡ್ಬೇಕಾಗಿಲ್ಲ, ಅಲುಗಾಡ್ಬೇಕಾಗಿಲ್ಲ. ಯು ಆರ್ ಜಸ್ಟ್ ದೇರ್ ಆಸ್ ಯು ಆರ್. ಹೆಂಗ್ ಸಾಧ್ಯ ಸ್ವಾಮಿ ಇದು? ಇದಕ್ಕೆ ಪ್ರಮಾಣ ವಾಕ್ಯಗಳು ಅಂತ ಕರೀತಾರೆ. ಪ್ರಮಾಣಗಳಿಂದ ಇದು ಸಾಧ್ಯ. ಯಾಕೆ? ಪ್ರಮೇಯ ಆತ್ಮ. ಹೀಗೆ ಪ್ರಮೇಯ ಘಟ, ಈ ಪ್ರಮೇಯ ಘಟವನ್ನ ನಾನು ಜ್ಞಾನ ಪಡಿಬೇಕಾದ್ರೆ ನನಗೆ ಕಣ್ಣುಗಳು ಎನ್ನುವ ಉಪಕರಣ, ಅದು ಪ್ರಮಾಣ. ಈ ಪ್ರಮಾಣವನ್ನ ನಾ ಪ್ರಯೋಗ ಮಾಡಿದಾಗ ನನಗೆ ಈ ಘಟವು ಸ್ಪಷ್ಟವಾಗುತ್ತದೆ. ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ. ಹಾಗೆಯೇ ಅನುಮಾನ ಪ್ರಮಾಣ, ಇನ್ಫ್ಲುಯೆನ್ಷಿಯಲ್ ನಾಲೆಜ್. ಅನುಮಾನ ಪ್ರಮಾಣ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ, ಎಲ್ಲಿ ಹೊಗೆ ಇದೆಯೋ ಅಲ್ಲಿ ನನಗೆ ಗೊತ್ತು. ಏನ್ ಗೊತ್ತು? ಅಲ್ಲಿ ಬೆಂಕಿ ಇರ್ಲಿಕ್ಕೆ ಬೇಕು. ಬೆಂಕಿ ಕಾಣಿಸ್ತೋ ಹೊಗೆ ಕಾಣಿಸ್ತೋ, ಕಂಡದ್ದು ಹೊಗೆ, ಜ್ಞಾನ ಆದದ್ದು ಬೆಂಕಿ. ಇದಕ್ಕೆ ಅನುಮಾನ ಪ್ರಮಾಣ ಜನಿತ ಜ್ಞಾನ. ಇದು ದೃಷ್ಟಾಂತ. ತಿಳಿಯಲಾರದ ವಿಷಯವನ್ನ ತಿಳಿದ ವಿಷಯದ ಮೂಲಕವಾಗಿ ಅರ್ಥಿಸಿಕೊಳ್ಳುವುದು ದೃಷ್ಟಾಂತ. ಈಗ ಆತ್ಮ ಪ್ರತ್ಯಕ್ಷ ಪ್ರಮಾಣಗಳಿಗೆ ಲಭ್ಯ ಇದ್ದಾನೋ? ಬಾಗ ಕೊಟ್ಟಿಂದು ಆತ್ಮನಿ ಸ್ವಲ್ಪ ಹುಳಿ ಕಡಿಮೆ ಆಗಿದೆ ನೋಡಿ. ನೀ ಪುಳಿಯೋಗರ ಬಾಯಿ ಹಾಕೋಬಹುದು, ನೀನು ಉಪ್ಪಿನಕಾಯಿ ಬಾಯಲ್ಲಿ ಹಾಕೊಂಡು ರುಚಿ ನೋಡ್ಬೋದು, ಆದ್ರೆ ಆತ್ಮ ಇದು ಉಪ್ಪಿನಕಾಯಿ ಅಲ್ಲ, ಇದು ಕುಂಬಳಕಾಯಿ ಅಲ್ಲ, ಇದು ಯಾವ ರೀತಿಯ ಅಂತ ರುಚಿ ಇದಕ್ಕಿಲ್ಲ. ಸುಮ್ಮನೆ ಆತ್ಮ ತಿಳ್ಕೊಬೋದು ಹೇಗೆ? ಅನುಮಾನ ಪ್ರಮಾಣ. ಈ ಅನುಮಾನಕ್ಕೆ ಸಿಕ್ಕಾಕೊಂಡ ಇವಷ್ಟು ಮಾತಾಡು, ಆತ್ಮ ಮಲ್ಕೊಂಡದ, ಆತ್ಮ ಉಲ್ಟ ಆಗ್ಯದ, ಆತ್ಮ ಸೀದಾ ಮಾಡಬೇಕು, ಅದನ್ನ ಮ್ಯಾಲೆ ಎತ್ತಬೇಕು, ಪ್ರಾಣ ಜಗ್ಬೇಕು, ಪ್ರಾಣ ಹಿಡಿಬೇಕು. ಬೆಸ್ಟ್ ಪ್ರಾಣಾಯಾಮ ಕೂಸು ಮಾಡುತ್ತೆ. ಅದರ ಪ್ರಾಣಾಯಾಮದ ಕೌಂಟ್ ಕರೆಕ್ಟ್ ಆಗಿರುತ್ತೆ. ಹೆಂಗೆ ಈಗೋ ಜಾಸ್ತಿ ಆಗ್ತದ ಹಂಗ ಕೌಂಟ್ ಹೆಚ್ಚು ಕಡಿಮೆ ಅಲ್ಲಿ ಶುರು ಆಗ್ತದೆ. ಭಾರಿ ಈಗೋದಾಗ ಡಬ್ ಬಂದ್ರು ಪ್ರತ್ಯಕ್ಷ ಪ್ರಮಾಣದ ಸಾಧ್ಯವಿಲ್ಲ, ಅನುಮಾನ ಪ್ರಮಾಣದ ಸಾಧ್ಯವಿಲ್ಲ, ದೃಷ್ಟಾಂತ ಪ್ರಮಾಣದ ಸಾಧ್ಯವಿಲ್ಲ. ಹಾಗಾದ್ರೆ ಯಾವ ಪ್ರಮಾಣ ಸ್ವಾಮಿ? ನಿನಗೆ ಜ್ಞಾನವಾಗಬೇಕಾದ್ರೆ ಪ್ರಮಾಣ ಬೇಕೇ ಬೇಕು. ಹೇಗೆ ಈ ವಿಷಯಾದಿಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಮಾಣ ಬೇಕೋ, ಹಾಗೆ ತನ್ನನ್ನು ತಾನು ಅರಿಯಲಿಕ್ಕೂ ಕೂಡ ಏನ್ಬೇಕು? ಪ್ರಮಾಣ ಬೇಕು. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ವೇದಾಂತ ಎನ್ನುವ ಪ್ರಸಿದ್ಧಿಯನ್ನ ಹೊಂದಿದ ಉಪನಿಷತ್ತುಗಳು ಪ್ರಮಾಣವೆನಿಸಿಕೊಂಡಿವೆ. ಇವು ವೇದಗಳ ಪ್ರಾರಂಭದ 99 ಪುಟಗಳಲ್ಲಿ ಸಿಗೋದಿಲ್ಲ. ವೇದಗಳು 100 ಪುಟ ಇದೆ ಅಂದ್ರೆ 99 ಪುಟದಲ್ಲಿ ಇವು ಸಿಗೋದಿಲ್ಲ. ಇದು ಎಲ್ಲಿ ಸಿಗ್ತದೆ? ಇದು ಆ ಕೊನೆ 1 ಪುಟದಲ್ಲಿ. ಅದಕ್ಕೆ ಸಂಪ್ರದಾಯ ಏನಿದೆ ಅಂತಂದ್ರೆ ಅದನ್ನ ಪೂರೈಸಿಕೊಂಡೇ ನೀ ಇಲ್ಲಿ ಬಾ ಅಂತ. ನಾವು ನಿಮಗೆ ಹೇಳ್ತೀವಿ ಅಂತಂದ್ರೆ ಕಳೆದ ಜನ್ಮದ ತನಕ ಎಲ್ಲ ಪೂರೈಸಿದ್ರಿ, ಇವತ್ತು ಇಲ್ಲಿ ಬಂದಿದೆ. ಅಷ್ಟು ಸರಳವೇನು ಇದು ಬಂದು ಕುತ್ಕೊಂಬೋದು. ಅದ್ರೊಳಗು ಮಲಗೊಂದ್ರೊಳಗು ನಾನು ಹೇಳ್ತೀನಿ, ನೀವು ಪ್ಲೇಟ್ 1 ಆಚೆಗಿಟ್ರು ತಪ್ಪು, ಪ್ಲೇಟ್ ಈಚೆಗಿಟ್ರು ತಪ್ಪು, ಲೋಟ ಇಲ್ಲಿಟ್ರು ತಪ್ಪು, ಲೋಟ ಇಲ್ಲಿಟ್ರು ತಪ್ಪು. ಅವ್ರು ಎಲ್ಲಿ ಲೋಟ ಇದಂತ ಹೇಳ್ತಾರೆ ಅಲ್ಲೇ ಲೋಟ ಇಡ್ಬೇಕು. ನೀವು ಊಟ ಮಾಡಿ ಹೊರಗೆ ಹೋಗ್ಬೇಕಾದ್ರೆ ನಿಂತಿರ್ತಾರೆ ಅಲ್ಲಿ, ಅಲ್ಲಿ ಮೆಣಸಿನ್ಕಾಯಿ ಬಿಟ್ಟರೆ ತಿಂದು ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ. ಕರ್ಮವಿತ್ತಂತಂದ್ರೆ ತಿಂದು ಹೊರಗೆ ಹೋಗ್ರಿ, ಅದು ತಿನ್ನೋ ಪದಾರ್ಥ ಹೌದಲ್ಲದು? ಹಾಗೆ ತಿನ್ನೋ ಪದಾರ್ಥ ತಿಂದು ಹೊರಗೆ ಹೋಗ್ಬೇಕು. ಅನ್ನಂ ನಿಂದ್ಯಾತ್ ಅಂತ ಅಲ್ಲಿ ನೀವು ಉಪನ್ಯಾಸ ಮಾಡ್ತೀರಿ. ಕಷ್ಟ ಹೌದಲ್ಲ ಇಲ್ಲಿ ಬಂದು ಪ್ರಮಾಣ. ಪ್ರಮಾಣಗಳನ್ನ ಸ್ವೀಕರಿಸಬೇಕು ಉಪನಿಷತ್ತುಗಳು. ಇವು ವಿಶಿಷ್ಟವಾದ ಪ್ರಮಾಣಗಳು. ಯಾಕೆ ಅನಿಸಿಕೊಂಡಿವೆ? ಈ ಗ್ರಂಥಗಳ ವಿಷಯ, ಈ ಉಪನಿಷತ್ತುಗಳ ವಿಷಯ ಜೀವೇಶ್ವರ ಐಕ್ಯ. ಜೀವಾತ್ಮ ಪರಮಾತ್ಮರಲ್ಲಿಯ ಏಕತ್ವವನ್ನು ತೋರಿಸ್ತದೆ, ವಿವೇಕಕ್ಕೆ ತೋರಿಸ್ತದೆ. ಪ್ರಾಕ್ಟಿಕಲ್ ಆಗಿ ದೇವಸ್ಥಾನ ಇರುವಂಗ ಇರ್ತದೆ, ನೀ ಭಕ್ತ ಇರುವಂಗ ಇರ್ತಿ ಎಂದು ಇಂಪ್ರೂವ್ ಆಗುವುದಿಲ್ಲ ಗೊತ್ತದ. ಇರುವಂಗೆ ಇರ್ತೀನಿ, ವರ್ಷ ವರ್ಷ ವೈಕುಂಠ ಏಕಾದಶಿ ಮಾಡಿದ್ರು ಕೂಡ ನೀ ಮಾತು ಹೆಂಗಿದ್ದೀಯೋ ಹಂಗೆ ಇರ್ತೀಯ. ಈ ಸಲ ನಿನಗೆ ವೈಕುಂಠ ಪ್ರಾಪ್ತಿ ಆಯಿತು ಅಂದ್ರೆ ಮುಂದಿನ ಸಲ ಮತ್ತೆ ಯಾಕೆ ನೀವು ವೈಕುಂಠ ಏಕಾದಶಿ ಒಳಗೆ ಬಾಗಿಲ ಕೆಳಗೆ ಹೋಗ್ತಿ? ಆದ್ರಿಂದ ಪ್ರತ್ಯಕ್ಷವಾಗಿಯೋ ಅಪ್ರತ್ಯಕ್ಷವಾಗಿಯೋ ನಿಶ್ಚಿತ ಮಾಡಿ ತೋರಿಸ್ತಾ ಇದ್ರಿ, ಅದೇ ಭಕ್ತನೇ ಇವತ್ತು ಇದ್ದಾನೆ, ಇದೇ ಭಕ್ತನೇ ಹಿಂದೂ ಇದ್ದಾನೆ, ಮುಂದೂ ಇದ್ದಾನೆ, ಈ ಭಕ್ತ ಯಾವತ್ತೂ ಭಕ್ತ ಅನ್ನೋದನ್ನೇ ನೀವು ಸಿದ್ಧ ಮಾಡಿ ತೋರಿಸ್ಬಿಟ್ರಿ. ಅಂದ್ರೆ ಭಕ್ತ ಎಂದೂ ಇಂಪ್ರೂವ್ ಆಗೋದಿಲ್ಲ ಅಂತ. ಈ ಉಪನಿಷತ್ತುಗಳು ಏನು ಜೀವೇಶ್ವರ ಐಕ್ಯವನ್ನು ತೋರಿಸುವಂತಹ ವಾಕ್ಯಗಳಿವೆ ಅವುಗಳ ಮಹಾವಾಕ್ಯಗಳು ಅಂತ ಕರೀತಾರೆ. ಈ ಮಹಾವಾಕ್ಯಗಳು ಆತ್ಮಜ್ಞಾನಕ್ಕೆ ಪ್ರಮಾಣ. ಇದರಿಂದ ಗೋಚರಂ, ಆತ್ಮ ನಾನೇ ಅನ್ನೋದು ಸ್ಪಷ್ಟವಾಗುತ್ತದೆ. ನಾನು ಆತ್ಮನೇ ಅನ್ನೋದು ಸ್ಪಷ್ಟವಾಗುತ್ತೆ. ಜ್ಞಾನದಿಂದ ಸ್ಪಷ್ಟ ಆಗೋದಿಲ್ಲ, ಜ್ಞಾನವೇ ಆತ್ಮ. ನಾನು ಆತ್ಮ ಎನ್ನುವ ಜ್ಞಾನ, ಆ ಜ್ಞಾನವೇ ಆತ್ಮ. ಈ ಅನುಭವನ ಶಬ್ದ ತಂದಾಗ ನೀವೇನ್ ಮಾಡ್ತೀರಾ? ಜ್ಞಾನದಿಂದ ಆತ್ಮಾನುಭವ ಆಗ್ತದೆ ಅಂತ ಹೇಳ್ತೀರ. ಆ ಜ್ಞಾನದಿಂದ ಆತ್ಮಾನುಭವ ಅಂತ ಹೇಳಿದಾಗ ಏನಾಗ್ತದೆ, ಅನುಭವಿಸುವವನು ಅನುಭವಿಸಬೇಕಾದ ವಿಷಯ ಎರಡು ಬೇರೆ ಆಗಿರ್ತದೆ ಕೊಡ್ತಾವ. ಇಂತಹ ಜ್ಞಾನವನ್ನ ತಿಳಿಸಿ ಹೇಳುವಂತಹ ಸದ್ಗುರುವನ್ನ ಸಮೀಪಿಸಿಕೊಂಡು ಹೋಗಿ ಪ್ರಣತೋಸ್ಮಿ ಅಹಂ, ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅವನು ಆನಂದ ಸ್ವರೂಪನೇ ಆಗಿದ್ದಾನೆ, ಆನಂದಾನುಭವವನ್ನ ಪಡೆದವನಲ್ಲ. ಜಾಮವನು ಆನಂದಾನುಭವ, ಇದು ಆನಂದ ಅನುಭವ. ಇದೇನ್ ನಾವು ಹೇಳ್ತಾ ಇರೋದು ಅಂತಂದ್ರೆ, ಇದು ನೀ ಆನಂದನೇ ಇದ್ದೀಯ. ಪರಮಾನಂದ ಗೋವಿಂದ ಅಂತೆಲ್ಲ ಗುರುಗಳ ಹೆಸರು ತಗೊಂಡ್ವಿ, ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಭಗವತ್ಪಾದಾಚಾರ್ಯರ ಆರಾಧ್ಯ ದೈವ ಯಾವುದು? ಗೀತಾಚಾರ್ಯ ಕೃಷ್ಣ. ಭಗವತ್ಪಾದಾಚಾರ್ಯರ ಆರಾಧ್ಯ ದೈವತ ಕೃಷ್ಣ. ಪ್ರತಿಷ್ಠಾಪನ ಮಾಡಿದ್ದೆಲ್ಲ ಶಿವ. ಶಕ್ತಿ ಪೀಠಗಳು ಇಲ್ಲಿ ಆ ಕಾಂಟ್ರಡಿಕ್ಷನ್ ಹೋಗೋದು ಬೇಡ. ಅವರ ಆರಾಧ್ಯ ದೈವ ಗೀತಾಚಾರ್ಯ. ಏಕೆಂದ್ರೆ ಗೀತಾಚಾರ್ಯನ ವಿಶೇಷತೆ ಏನು ಅಂತಂದ್ರೆ, ನಾರಾಯಣನೂ ಹೌದು ಆಚಾರ್ಯನೂ ಹೌದು. ಕೃಷ್ಣನ ವಿಶಿಷ್ಟತೆ, ಶ್ರೀರಾಮಚಂದ್ರ ಆಚಾರ್ಯ ಆಗಲಿಲ್ಲ. ಶ್ರೀರಾಮಚಂದ್ರ ಉಪದೇಶ ಕೊಟ್ಟದ್ದು ಒಬ್ಬನಿಗೆ, ಹನುಮಂತನಿಗೆ ಮಾತ್ರ ಕೊಟ್ಟದ್ದು. ಆದರೆ ಕೃಷ್ಣ ಲೋಕಕ್ಕನೇ ಇದನ್ನ ಅವನು ಹಂಚಿಕೊಂಡ. ಸೊ ಅವರ ಹೆಸರನ್ನು ತಗೊಂಡಂತಾಯ್ತು ಗೋವಿಂದಂ. ಗುರುಗಳ ಹೆಸರು ತಗೊಂಡಂಗಾಯ್ತು ಗೋವಿಂದ ಭಗವತ್ಪಾದರು. ಇವರಿಬ್ಬರಿಗೆ ಶರಣಾಗತರಾಗಿದ್ದರಿಂದಾಗಿ ಪರಮಾನಂದಂ ತಾವೇ ಆನಂದ ಸ್ವರೂಪರು. ಅಂತ ಸದ್ಗುರುವಿಗೆ ನಮಸ್ಕಾರಗಳು. ದುರ್ಲಭಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯಃ ದುರ್ಲಭಂ ತ್ರಯಮೇ ವೈತತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯಃ. ಮಹಾಪುರುಷ ಸಂಶಯಃ.